ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಬೆಳೆ ವಿಮೆ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಎಲ್ಲ ಬೆಳೆಗಳಿಗೆ ವಿಮೆ ಮಾಡಿಸಬಹುದು, ಹಾಗೆ ಪ್ರಾಣಿಗಳಿಗೂ ಕೂಡ ಮಾಡಿಸಬಹುದು. ಇವತ್ತು ಕೃಷಿ ಬೆಳೆ ಏನಿದೋ ಅವುಗಳಿಗೂ ಕೂಡ ವಿಮೆ ಮಾಡಿಸ್ಬೇಕು. ಮಾಡಿಸ್ಬೇಕಾದ್ರೆ ಕೆಲವು ಪದ್ಧತಿಗಳು ಇರ್ತವೆ, ಇಂಥ ಬೆಳೆಗೆ ಮಾಡಿಸ್ಬೇಕು ಅನ್ನೋಂಥದ್ದು, ಮತ್ತು ಯಾವಾಗ ಮಾಡಿಸ್ಬೇಕು, ಎಷ್ಟೊತ್ತಿಗೆ ಮಾಡಿಸ್ಬೇಕು, ಎಷ್ಟೊಳಗಾಗಿ ಮಾಡಿಸ್ಬೇಕು, ಮತ್ತು ಅದರ ಅನುಕೂಲ ಏನು, ಈ ಎಲ್ಲ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶಿವಪ್ರಸಾದ್ ಗಾಂವ್ಕರ್ ಅವರು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಬೆಳೆ ವಿಮೆ ಅಂತೀವಲ್ಲ, ಅದರ ಪ್ರಾಮುಖ್ಯತೆ ಏನು ಸ್ವಲ್ಪ ಹೇಳಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರು ಬೆಳೆಯುವಂಥ ಕೃಷಿ ಬೆಳೆಗಳು ಪ್ರಕೃತಿ ವಿಕೋಪದಿಂದ ಅಥವಾ ಹೆಚ್ಚಾದ ಮಳೆಯಿಂದ ಅಥವಾ ಮಳೆ ಕಡಿಮೆ ಆಗಿರೋದ್ರಿಂದ ಏನಾದರೂ ಹಾನಿಗೀಡಾದಲ್ಲಿ ಅಂಥ ರೈತರಿಗೆ ಬೆಳೆ ನಷ್ಟವನ್ನು ಭರಿಸಲಿಕ್ಕೆ ಅನುಕೂಲವಾಗಲು ಅಂತ ಈ ಒಂದು ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಅಂದರೆ 2022-23 ಸಾಲಿಗೆ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ಭತ್ತ, ಮುಸುಕಿನ ಜೋಳ ಮತ್ತು ಹತ್ತಿ ಬೆಳೆಗಳಲ್ಲಿ ಈ ಬೆಳೆ ವಿಮೆ ಯೋಜನೆಯನ್ನು ವಿಸ್ತರಣೆ ಮಾಡಿದ್ದಾರೆ. ಈಗ ಇಷ್ಟೇ ತಾರೀಕಿನೊಳಗಾಗಿ ಕಟ್ಟಬೇಕು, ಇಂತಿಂಥ ಬೆಳೆಗೆ ಹಂಗೆ ಇರುತ್ತೆ? ಹಾಂ, ಹೌದು. ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾದ ಬೆಳೆ ಅಂದರೆ ಭತ್ತ. ಈ ಭತ್ತದಲ್ಲಿ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಸುಮಾರು 229 ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಭತ್ತ ಮಳೆಯಾಶ್ರಿತ ಬೆಳೆ ವಿಮೆಯನ್ನು ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಹಳಿಯಾಳ ಮತ್ತು ಮುಂಡಗೋಡು ತಾಲೂಕುಗಳಲ್ಲಿ ಸುಮಾರು 32 ಗ್ರಾಮ ಪಂಚಾಯತ್ಗಳಲ್ಲಿ ಮುಸುಕಿನ ಜೋಳದ ಬೆಳೆಗೆ ಕೂಡ ಬೆಳೆ ವಿಮೆಯ ಅವಕಾಶ ಇದೆ. ಅದೇ ರೀತಿ ಹತ್ತಿ ಬೆಳೆಯಲ್ಲಿ ಇದು ಹೋಬಳಿ ಮಟ್ಟಕ್ಕೆ ಇರುವಂಥದ್ದು. ಇದು ಯಲ್ಲಾಪುರ ತಾಲೂಕಿನ ಮಂಚಿಕೇರಿ, ಮುಂಡಗೋಡು ತಾಲೂಕಿನ ಮುಂಡಗೋಡು ಮತ್ತು ಪಾಳ ಹೋಬಳಿ, ಹಳಿಯಾಳ ತಾಲೂಕಿನ 4 ಹೋಬಳಿಗಳು ಮತ್ತು ದಾಂಡೇಲಿ ತಾಲೂಕಿನ ದಾಂಡೇಲಿ ಹೋಬಳಿ, ಒಟ್ಟು 8 ಹೋಬಳಿಗಳಿಗೆ ಈ ಹತ್ತಿ ಬೆಳೆಯಲ್ಲಿ ಬೆಳೆ ವಿಮೆಯನ್ನು ರೈತರು ಮಾಡಿಸ್ಬೋದು. ತಾವು ಕೇಳಿದಾಗೆ ಇದಕ್ಕೆ ಪ್ರೀಮಿಯಂ ತುಂಬಲಿಕ್ಕೆ ಒಂದು ಕಟ್ ಆಫ್ ಡೇಟ್ಗಳನ್ನು ಕೂಡ ನಿಗದಿ ಮಾಡಲಾಗಿರ್ತದೆ. ಭತ್ತದ ಮಳೆಯಾಶ್ರಿತ ಮತ್ತು ನೀರಾವರಿ ಭತ್ತದಲ್ಲಿ ಬೆಳೆ ವಿಮೆ ತುಂಬಲು 16 ಆಗಸ್ಟ್ 2022 ಕೊನೆಯ ದಿನಾಂಕ ಆಗಿರ್ತದೆ. ಅದೇ ರೀತಿ ಮುಸುಕಿನ ಜೋಳ ಬೆಳೆಗೆ 31 ಕೊನೆಯ ದಿನ ಮತ್ತು ಮಳೆಯಾಶ್ರಿತ ಹತ್ತಿಗೂ ಕೂಡ 31 2022 ರೈತರು ತಾವು ಬೆಳೆ ಸಾಲ ಪಡೆಯುವಂಥ ಸೇವಾ ಸಹಕಾರಿ ಸಂಘ ಇರ್ಬೋದು ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಬೆಳೆ ವಿಮೆ ಪ್ರೀಮಿಯಮನ್ನು ಪಾವತಿಸಿ ಬೆಳೆ ವಿಮೆಯಲ್ಲಿ ತೊಡಗಿಸಿಕೊಳ್ಬೋದು. ಈ ಹಿಂದೆ ಸಾಲ ಪಡೆದಂಥ ರೈತರು, ಸಾಲ ಪಡೆಯಲದ ರೈತರು, ಬೇರೆ ಬೇರೆ ದಿನಾಂಕ ಮತ್ತು ಐಚ್ಛಿಕ ಹಿಂಗೆಲ್ಲ ಇತ್ತು, ಈ ಸರಿ ಹೇಗೆ? ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಅನ್ನು ಮಾಡಿದೆ. ಮುಂಚೆ ಏನಾಗ್ತಿತ್ತು ಕೇಳಿದ್ರೆ, ಬೆಳೆ ಸಾಲ ಪಡೆಯುವಂಥ ಎಲ್ಲ ರೈತರಿಗೂ ಕೂಡ ಇದು ಕಂಪಲ್ಸರಿ ಆಗಿತ್ತು. ಬೆಳೆ ಸಾಲ ಪಡೆಯದೇ ಇರುವಂಥ ರೈತರಿಗೆ ಮಾತ್ರ ಇದು ಐಚ್ಛಿಕ ಆಗಿತ್ತು. ಈಗ ಏನು ಮಾಡಿದ್ದಾರೆ ಕೇಳಿದ್ರೆ, ಬೆಳೆ ಸಾಲ ಪಡೆಯುವ ರೈತರಿಗೂ ಕೂಡ ಇದನ್ನು ಐಚ್ಛಿಕ ಅಂತ ಮಾಡಿದ್ದಾರೆ. ಅಂತಂದರೆ ಬೆಳೆ ಸಾಲ ಪಡೆಯುವಂಥ ರೈತರು ತಾವು ಯಾವ ಸಹಕಾರಿ ಸಂಘದಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಪಡೀತಾರಲ್ಲ, ಆ ಬೆಳೆ ಸಾಲ ಪಡೆಯುವಂಥ ಸಂಸ್ಥೆಯಲ್ಲಿ ಲಿಖಿತವಾಗಿ ಒಂದು ಅರ್ಜಿಯನ್ನು ಕೊಡಬೇಕಾಗತ್ತೆ. ಪ್ರೀಮಿಯಂ ಕಟ್ಟುವ ಕೊನೆಯ ದಿನಾಂಕಕ್ಕೆ 7 ದಿವಸಗಳ ಮುಂಚಿತವಾಗಿ, ನಮಗೆ ಬೆಳೆ ವಿಮೆ ಇದರಲ್ಲಿ ಮನಸ್ಸಿಲ್ಲ, ನಮ್ಮ ಪ್ರೀಮಿಯಮನ್ನು ಬೆಳೆ ಸಾಲದಲ್ಲಿ ಕಟ್ ಮಾಡ್ಕೋಬೇಡಿ ಅಂತ ಒಂದು ಅಪ್ಲಿಕೇಶನ್ನ ಕೊಟ್ಟರೆ ಅವರನ್ನು ಬೆಳೆ ವಿಮೆಯಿಂದ ಹೊರಗಿಡಬಹುದಾಗಿತ್ತು. ಬಟ್ ನನ್ನ ಒಂದು ಅಥವಾ ಈ ಸರ್ಕಾರದ ಅಥವಾ ಇಲಾಖೆಯ ಉದ್ದೇಶ ಏನಂತಂದ್ರೆ ಎಲ್ಲ ರೈತರು ಕೂಡ ಈ ಬೆಳೆ ವಿಮೆಯಲ್ಲಿ ಪಾಲ್ಗೊಂಡ್ರೆ ಯಾವುದೇ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರಿಗೆ ಸ್ವಲ್ಪನಾದರೂ ಸಹಾಯ ಸಿಗೋದ್ರಿಂದ ಎಲ್ಲ ರೈತರು ಕೂಡ ಈ ಬೆಳೆ ವಿಮೆಯಲ್ಲಿ ಪಾಲ್ಗೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ಈಗ ಬೆಳೆ ವಿಮೆಯಲ್ಲಿ ಬರಬೇಕು ಅಂದರೆ ಅದಕ್ಕೂ ಒಂದು ಪತ್ರ ಕೊಡಬೇಕು ಅಥವಾ ಏನದು ಹೇಗೆ? ಈಗ ನನ್ನ ಬೆಳೆ ವಿಮೆ ಒಂದು ಸೌಲಭ್ಯವನ್ನು ಪಡಿಬೇಕು. ಇಲ್ಲ, ಅದೇ ಹೇಳಿದ್ರೆ ಈಗ ಯಾರ್ಯಾರು ಬೆಳೆ ಸಾಲ ಪಡೀತಾ ಇದಾರಲ್ಲ, ಆ ಬೆಳೆ ಸಾಲ ಪಡೆಯುವಂತಹ ಸಹಕಾರಿ ಸಂಘಗಳೇ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕಿನವರೇ ಅಥವಾ ಸೇವಾ ಸಹಕಾರ ಸಂಘದವರೇ ಕೂಡ ಈ ಬೆಳೆ ವಿಮೆ ಪ್ರೀಮಿಯಂ ಅನ್ನು ಕಟ್ ಮಾಡ್ಕೋತಾರೆ. ಅದು ಹೇಳೋದೇ ಬೇಕಾಗಿಲ್ಲ. ಇನ್ ಯಾರು ಬೆಳೆ ಸಾಲ ಪಡೆಯೋದಿಲ್ಲವೋ ಅಂತ ರೈತರು ಸಂಬಂಧಿಸಿದ ಬ್ಯಾಂಕಿಗೆ ಅಥವಾ ಇದಕ್ಕೆ ಅವರು ಒಂದು ಅಪ್ಲಿಕೇಶನ್ ಕೊಟ್ಟು ತಾವು ಬೆಳೆ ವಿಮೆಯಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಅದರಲ್ಲಿ ಬೇಡ ಬೇಕು ಅಂತೇಳಿ ನಾವು ಪತ್ರ ಕೊಟ್ಟರು ಮಾತ್ರ ಅದು ಉಳಿಸ್ಕೊಳ್ತಾರೆ, ಇಲ್ಲಂದ್ರೆ ಅಲ್ವಾ? ಅದು ದಿನಾಂಕ ಹಿಂಗೆ ಇರುತ್ತಾ, ಯಾವ ದಿನಾಂಕದೊಳಗಾಗಿ? ಅದೇ ಬೆಳೆ ವಿಮೆ ಕಂತನ್ನು ತುಂಬಲಿಕ್ಕೆ ನಾನು ಹೇಳಿದ್ನಲ್ಲ, ಭತ್ತಕ್ಕಾದ್ರೆ ಆಗಸ್ಟ್ 16, 2022 ಆಗಸ್ಟ್ 16 ಏಳು ದಿವಸದ ಮುಂಚಿತವಾಗಿ ಬೆಳೆ ಸಾಲ ಪಡೆಯುವಂಥ ರೈತರು ತಮಗೆ ಇದು ಬೇಡ ಅಂತೇಳಿ ಒಂದು ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ. ನಿಗದಿತ ಒಂದು ನಮೂನೆ ಇರ್ತದೆ, ಅದು ಸೊಸೈಟಿಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಲಭ್ಯ ಇರ್ತದೆ, ಅಲ್ಲಿ ಅವ್ರು ಕೊಟ್ಟರೆ ಮಾತ್ರ ಅವ್ರನ್ನ ಬೆಳೆ ವಿಮೆಯಿಂದ ಅವ್ರನ್ನ ಹೊರಗಿಡ್ತಾರೆ. ಹಾಗಾದ್ರೆ ಈ ಕಂತು ಕಟ್ಟುವುದಿರುತ್ತಲ್ಲ, ವಿಮೆ ಕಂತು ಎಷ್ಟು ಕಟ್ಟುವುದು? ನಮ್ಮ ಜಿಲ್ಲೆಯಲ್ಲಿ ಭತ್ತಕ್ಕೆ ಮಳೆಯಾಶ್ರಿತ ಭತ್ತಕ್ಕಾದರೆ ಒಂದು ಹೆಕ್ಟರ್ಗೆ 1,100 ರೂಪಾಯಿ ವಿಮಾ ಕಂತು. ಒಂದು ಎಕರೆಯಲ್ಲಿ ಹೇಳ್ಬೇಕಂತಂದ್ರೆ ಒಂದು ಎಕರೆಗೆ ಸುಮಾರು 440 ರೂಪಾಯಿ ವಿಮಾ ಕಂತನ್ನು ಕಟ್ಟಬೇಕಾಗ್ತದೆ. ಭತ್ತ ನೀರಾವರಿ ಆಗಿತ್ತಂತಂದ್ರೆ ಎಕರೆಗೆ ಸುಮಾರು 688 ರೂಪಾಯಿ ಇದೆ. ಮೆಕ್ಕೆಜೋಳ ಆಯ್ತಂತಂದ್ರೆ ಎಕರೆಗೆ 400 ರೂಪಾಯಿ. ಅದೇ ರೀತಿ ಹತ್ತಿ ಆದರೆ ಸುಮಾರು 860 ರೂಪಾಯಿ ವಿಮಾ ಕಂತು ಅಂದರೆ ಪ್ರೀಮಿಯಂ ಅನ್ನು ರೈತರು ತುಂಬಬೇಕಾಗುತ್ತೆ. ಬೆಳೆ ಸಾಲ ಪಡೆಯುವಂತ ರೈತರಾದ್ರೆ ಅವ್ರು ಬೆಳೆ ಸಾಲದಲ್ಲೇ ಈ ಅಮೌಂಟ್ ಅನ್ನ ಕಡಿತ ಮಾಡಿ ಬೆಳೆ ಸಾಲವನ್ನ ಅವ್ರಿಗೆ ನೀಡ್ತಾರೆ. ಅಂದ್ರೆ ಪ್ರತಿ ವರ್ಷನೂ ಅಷ್ಟು, ಇದು 1 ವರ್ಷದ ತನಕ ನಮಗೆ ಒಂದ್ ಸೀಸನ್ಗೆ ಆ ಬೆಳೆ ಬರೋ ತನಕ ಇದರಿಂದ ಅನುಕೂಲ ಏನು? ಬೆಳೆ ವಿಮೆಯಲ್ಲಿ ಮುಖ್ಯವಾಗಿ ನಾವು ಒಂದು 3-4 ಭಾಗಗಳನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಭತ್ತ, ಮುಸ್ಕಿನ ಜೋಳ ಮತ್ತೆ ಭತ್ತ ನೀರಾವರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನ. ಹತ್ತಿಗಾದ್ರೆ ಒಂದು ಹೋಬಳಿ ಮಟ್ಟದ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಯೂನಿಟ್ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇರುತ್ತೆ. ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಮಾನ್ಯವಾಗಿ ಬೆಳೆ ಎಲ್ಲರೂ ನಷ್ಟ ಆಗಿತ್ತಂದ್ರೆ ನಷ್ಟ ಇಳುವರಿಯನ್ನ ಒಂದು ಗ್ರಾಮ ಪಂಚಾಯತಿಲಿ ಅಂಕಿಅಂಶ ಇಲಾಖೆಯ ಮುಖಾಂತರ ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡ್ತಾರೆ. ಆ ಬೆಳೆ ಕಟಾವು ಪ್ರಯೋಗಗಳನ್ನು ಆಧರಿಸಿ ಎಷ್ಟು ಇಳುವರಿ ಕಡಿಮೆ ಬಂದಿದೆ ಅಥವಾ ಎಷ್ಟು ನಷ್ಟ ಆಗಿದೆ ಅದನ್ನು ನಿರ್ಧರಿಸಿ ಆ ಪಂಚಾಯಿತಿ ಮಟ್ಟಕ್ಕೆ ಒಂದು ಬೆಳೆ ವಿಮೆಯನ್ನು ಘೋಷಣೆ ಮಾಡ್ತಾರೆ. ಇದು ಸರ್ವೇ ಸಾಧಾರಣವಾಗಿ ಮಾಡುವಂಥದ್ದು. ಇದಲ್ಲದೇ ಈ ಕೆಲವೊಂದ್ಸಲ ಬೆಳೆ ಅವಧಿಯಲ್ಲೇ ಅಧಿಕ ಮಳೆ, ಪ್ರವಾಹ, ಆಲಿಕಲ್ಲು ಮಳೆ ಇಂಥ ಸಂದರ್ಭಗಳಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ನಾವು ಕರಿತೀವಿ ಅದನ್ನು. ಅಂಥ ಸಂದರ್ಭದಲ್ಲಿ ಬೆಳೆ ಬಿತ್ತನೆಯಾಗಿ 1 ತಿಂಗಳ ನಂತರ ಅಥವಾ ಕಟಾವಿಗಿಂತ 15 ದಿನಗಳ ಮುಂಚಿತವಾಗಿ ಇಂಥದ್ದೇನಾದರೂ ಸಂಭವಿಸಿದಾಗ ತಕ್ಷಣ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಇದರ ಬಗ್ಗೆ ತೀರ್ಮಾನ ಮಾಡಿ ಆ ಅಧಿಸೂಚಿತ ಘಟಕದಲ್ಲಿ ಅಂದರೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಕ್ಷಣ 25% ಬೆಳೆ ವಿಮೆಯನ್ನು ರೈತರಿಗೆ ನೀಡುವಂಥದ್ದು. ಅದಾದಮೇಲೆ ಬೆಳೆ ಆ್ಯಸ್ ಯೂಶುವಲ್ ಕಟಾವಾಗುವ ಸಂದರ್ಭದಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಏನು ಡಿಫ್ರೆನ್ಸ್ ಉಳಿದಿದ್ದ ಅಮೌಂಟ್ ಏನಿರುತ್ತಲ್ಲ ಅದನ್ನು ಆ ಸಂದರ್ಭದಲ್ಲಿ ಕೊಡುವಂಥದ್ದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಕರಿತೀವಿ ನಾವು. ಅಂದರೆ ಬೆಳೆ ಕಟಾವಾಗಿ ಜಮೀನಿನಲ್ಲೇ ಬೆಳೆಯನ್ನು ಕಟಾವು ಮಾಡಿಟ್ಟಾಗ ಅತಿವೃಷ್ಟಿಯಾಗಿ ಮಳೆ ಬಂದು ಆಲಿಕಲ್ಲು ಮಳೆ ಬಂದು ಏನಾದರೂ ನಷ್ಟ ಆದಾಗ ಸಂಬಂಧಿಸಿದ ಹೊಲದ ಮಾಲೀಕ 72 ಗಂಟೆಗಳ ಒಳಗಾಗಿ ಸಂಬಂಧಿಸಿದ ವಿಮಾ ಸಂಸ್ಥೆಗಾಗಲಿ ಅಥವಾ ವಿಮಾ ಪಾವತಿಸಿರುವಂಥ ಸೇವಾ ಸಹಕಾರಿ ಸಂಘಕ್ಕಾಗಲಿ ಅಥವಾ ಇಲಾಖೆಗಾಗಲಿ ಮಾಹಿತಿ ನೀಡಿದಲ್ಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಯವರು 48 ಗಂಟೆಗಳೊಳಗಾಗಿ ಅವನ ಹೊಲಕ್ಕೆ ಭೇಟಿ ನೀಡಿ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ನಿರ್ಧಾರ ಮಾಡಿ ಬೆಳೆ ವಿಮೆ ಪಾವತಿಸಲಿಕ್ಕೆ ಅಲ್ಲಿ ಕೂಡ ಅವಕಾಶ ಇದೆ. ಇದಲ್ಲದೇ ಲೋಕಲೈಸ್ಡ್ ಕ್ಯಾಲಮಿಟೀಸ್ ಅಂತ ಇರುತ್ತೆ. ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಏನಾದರೂ ಆಲಿಕಲ್ಲು ಮಳೆ ಆಯಿತು ಅಥವಾ ಏನೋ ಒಂದು ಸಣ್ಣ ಪ್ರವಾಹ ಬಂತು ಅಂಥ ಸಂದರ್ಭದಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಪರಿಹಾರ ನೀಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಲ್ಲೂ ಕೂಡ ರೈತ ಸಂಬಂಧಪಟ್ಟ ವಿಮಾ ಸಂಸ್ಥೆಗೆ ಅಥವಾ ಸೇವಾ ಸಹಕಾರ ಸಂಘಕ್ಕೆ ಬ್ಯಾಂಕಿಗೆ ಅಥವಾ ಇಲಾಖೆಗೆ 72 ಗಂಟೆಯೊಳಗಾಗಿ ಮಾಹಿತಿ ನೀಡಿದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ವಿಮಾ ಪರಿಹಾರವನ್ನು ನೀಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಅಂತಂದ್ರೆ ಸಂಬಂಧಿಸಿದ ಇನ್ಶೂರೆನ್ಸ್ ಕಂಪನಿಯ ಪ್ರತಿನಿಧಿಗಳು, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಬೆಳೆ ವಿಮೆ ಕ್ಲೇಮನ್ನು ಸೆಟ್ಲ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಈ ಪ್ರತಿನಿಧಿಗಳು ಎಲ್ಲೆಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೋ ತಾಲೂಕು ಮಟ್ಟದಲ್ಲಿ? ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ, ಅದಲ್ಲದೆ ಪ್ರತಿ ತಾಲೂಕಿಗೂ ಕೂಡ ಒಬ್ಬ ವಿಮಾ ಸಂಸ್ಥೆ ಕಂಪನಿಯ ಒಬ್ಬ ಪ್ರತಿನಿಧಿಯನ್ನ ನೇಮಕ ಮಾಡಿರ್ತಾರೆ. ಅವರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಂಪರ್ಕ ಮಾಡಿದ್ರೆ ಆ ವಿಮಾ ಸಂಸ್ಥೆಯ ಪ್ರತಿನಿಧಿಯ ಭೇಟಿಯ ಮಾಡಬಹುದು. ಅದಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಶ್ರೀ ಸುನಿಲ್ ಅಯ್ಯನಗೌಡರು ಅಂತ ಒಬ್ಬರು ಇದ್ದಾರೆ, ಬಜಾಜ್ ಅಲೈನ್ಸ್ ಕಂಪನಿ ಇದು ನಮ್ಮ ಜಿಲ್ಲೆಗೆ ಅಲೋಟ್ ಆಗಿರುವಂಥದ್ದು. ಅವರ ಫೋನ್ ನಂಬರ್ ಬೇಕಾದ್ರೆ ನಾನು ಹೇಳ್ತೀನಿ, 8217054324. ಇನ್ನೊಮ್ಮೆ ಬೇಕಾದ್ರೆ 8217054224. ಏನಾದರೂ ವಿಮೆಗೆ ಸಂಬಂಧಿಸಿದಂತೆ ಮಾಹಿತಿ ಬೇಕಾದರೆ ಇವರನ್ನು ನೇರವಾಗಿ ಸಂಪರ್ಕಿಸಿ ಅವರಿಂದ ಕೂಡ ಮಾಹಿತಿ ಪಡೆಯಬಹುದಾಗಿದೆ. ತಾಲೂಕು ಮಟ್ಟದಲ್ಲಿ ಕೂಡ ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಇರ್ತಾರೆ. ಅದಲ್ಲದೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ, ರೈತ ಸಂಪರ್ಕ ಕೇಂದ್ರಗಳು ಇರ್ತವೆ. ರೈತರು ಯಾರನ್ನಾರು ಇಲ್ಲಿ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ನಮಗೆ ತಕ್ಷಣ ನಾವು ತಿಳಿಸಬೇಕಾದದ್ದು, ರೈತರಿಗೆ ಫಸ್ಟ್ ಬರೆದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆ, ಪಶು ಸಂಗೋಪನೆ ಇಲಾಖೆ ಅವನ್ನ ಪಾಕ್ತಾವ್ ಅಲ್ಲಿ ಬಂದ್ರೆ ನಡೀತದೆ. ಎಲ್ಲೇ ಬೇಕಾದ್ರೆ ಬಂದು ಅವರು ಮಾಹಿತಿಯನ್ನು ನೀಡಬಹುದು. ಹೋದ ಸರಿ ನಮಗೆ ಇದಕ್ಕಿದ್ದಂಗೆ ಮಳೆಯಾಗಿ ಇನ್ನೇನು ಕಟಾವಿಗೆ ಬಂದಂತ ಭತ್ತ ಪೂರ್ತಿ ನೀರಲ್ಲಿ ತೊಯ್ದು ತಪ್ಪಡಿಯಾಗಿ ಬಿದ್ದು ಹಾಳಾಗಿ ಹೋಯ್ತು. ಎಷ್ಟೋ ಭತ್ತದ ತೆನೆಗಳು ನೀರಲ್ಲಿ ಮುಳುಗಿ ಬಣ್ಣವನ್ನೇ ಕಳ್ಕೊಂಡು, ಅದು ಏನಾಯ್ತು ರೈತರಿಗೆ ಬಂತ? ಕಳೆದ ವರ್ಷ ನಮ್ಮ ಜಿಲ್ಲೆಗೆ ಸುಮಾರು ಕಟಾವಾದ ನಂತರ ಹಾನಿಗೀಡಾದ ಭತ್ತದ ಬೆಳೆಗೆ ಪರಿಹಾರವನ್ನ ವಿಮಾ ಸಂಸ್ಥೆಯವರು ನೀಡಿದ್ದಾರೆ. ನಮ್ಮ ಜಿಲ್ಲೆಗೆ ಸುಮಾರು 4 ಕೋಟಿಯಷ್ಟು ಪರಿಹಾರಧನ ಈ ಕಟಾವಾದ ನಂತರ ಹಾನಿಯಾಗಿದ್ದಕ್ಕೆ ಬಂದಿದೆ. ಅದಲ್ಲದೆ ನಿಯಮಿತವಾಗಿ ಏನು ಬೆಳೆ ವಿಮೆ ಪ್ರತಿ ವರ್ಷ ಏನು ಕೊಡ್ತಾರಲ್ಲ, ಅದು ಕೂಡ ಸುಮಾರು 6.24 ಕೋಟಿಯಷ್ಟು ಪರಿಹಾರ ನಮ್ಮ ಜಿಲ್ಲೆಗೆ ಕಳೆದ ವರ್ಷ ಬಂದಿದೆ. ಇವೆರಡು ಸೇರಿದ್ರೆ ಸುಮಾರು 10 ಕೋಟಿಯಷ್ಟು ವಿಮಾ ಪರಿಹಾರ ನಮಗೆ ಕಳೆದ ವರ್ಷ ರೈತರಿಗೆ ಸಿಕ್ಕಿದೆ. ಇದು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರ್ತದೆ. ಒಂದು ವೇಳೆ ಜಮಾ ಆಗಲಿಲ್ಲ ಅಂದ್ರೆ ಅವ್ರು ಯಾರನ್ನ ಕೇಳಬೇಕು? ಅವ್ರ ಇಲಾಖೆಯನ್ನ ಸಂಪರ್ಕ ಮಾಡಬಹುದು, ಅಥವಾ ಅವ್ರು ಎಲ್ಲಿ ಬೆಳೆ ವಿಮೆ ಕಂತನ್ನು ಕಟ್ಟಿರ್ತಾರಲ್ಲ ಆ ಸೇವಾ ಸಹಕಾರ ಸಂಘಗಳಿಗೆ ಸಂಪರ್ಕ ಮಾಡಿದ್ರು, ಅಲ್ಲಿ ಮಾಹಿತಿ ಸಿಗುತ್ತೆ. ಈಗ ಕೆಲವೊಂದಷ್ಟು ಜನಕ್ಕೆ ನಮಗೆ ಅಕೌಂಟಿಗೆ ಜಾಯಿನ್ ಆಗಿದೆ ಬಂದಿದೆ ದುಡ್ಡು ಅಂತಾರೆ, ಕೆಲವೊಂದು ಜನ ಇನ್ನೂ ಬಂದಿಲ್ಲ ಅಂತಾರೆ. ಕೆಲವೊಂದ್ಸಲ ಏನಾಗುತ್ತೆ ಕೇಳಿದ್ರೆ ಕ್ಲೇಮ್ ಆಗಿರುತ್ತೆ, ಕೆಲವೊಬ್ಬ ರೈತರದ್ದು ಆಧಾರ್ ನಂಬರ್ ಅವರ ಅಕೌಂಟಿಗೆ ಜೋಡಣೆ ಆಗಿರೋದಿಲ್ಲ, ಕೆಲವೊಬ್ಬರದ್ದು ಆಧಾರ್ ಜೋಡಣೆ ಆಗಿದ್ರು ಕೂಡ NPCI ಹೊಂದಾಣಿಕೆ ಆಗಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಮಾತ್ರ ಈ ಹಣ ಜಮಾ ಆಗದೆ ಇರಬಹುದು. ಅಂತ ಮಾಹಿತಿ ಕೂಡ ಸಂಬಂಧಪಟ್ಟ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಲಭ್ಯ ಇರುತ್ತೆ. ಯಾಕೆ ಹಾಕಿಲ್ಲ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ, ಯಾರ್ದು ಜಮಾ ಆಗಿಲ್ಲ ಅನ್ನೋದು ಮಾಹಿತಿ ಅವ್ರತ್ತಿರುತ್ತೆ, ಅವರು ಕಾರಣಕ್ಕಾಗಿ ಆಗಿಲ್ಲ ಅನ್ನೋದು ಇರ್ತದೆ. ಸಂಬಂಧಪಟ್ಟ ಸೇವಾ ಸಹಕಾರಿ ಸಂಘದವರಾಗಲಿ, ಬ್ಯಾಂಕ್ನವರಾಗಲಿ, ಅಥವಾ ಇಲಾಖೆಯವರಾಗಲಿ ರೈತರನ್ನ ಸಂಪರ್ಕ ಮಾಡಿ ಅವರಿಗೆ ಈ ಮಾಹಿತಿಯನ್ನ ಒದಗಿಸಿ ಅದನ್ನು ಸರಿಪಡಿಸಲಿಕ್ಕೂ ಕ್ರಮ ಕೈಗೊಳ್ತಾ ಇದ್ದೇವೆ ನಾವು. ಹಾಗಾಗಿ ಇಂಥ ವಿಮೆಯನ್ನ ಪಡಿಬೇಕು ಅಂತ ಹೇಳಿದಾಗ ಪ್ರತಿ ವರ್ಷ ನೀವು ಒಂದ್ಸರಿ ಹಾಕಿದ್ರಿ ಅಂತ ಹೇಳಿದ್ರೆ, ನಾವು ಏನೋ ಹೋದ ಸರಿ ಭತ್ತ ಹಾಕಿದ್ವಿ ಈ ಸಲ ಹಾಕಿಲ್ಲ, ಹೋದ ಸರಿ ಹತ್ತಿ ಹಾಕಿದ್ವಿ ಈ ಸಲ ಹಾಕಿಲ್ಲ, ಅದು ಹೇಗೆ ಗೊತ್ತಾಗುತ್ತೆ? ಮತ್ತೆ ಇಂಥ ಬೆಳೆಗೆ ಅದು ವಿಮೆ ಇದೆ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಬೆಳೆ ಕೂಡ ಬೇಕಲ್ಲ, ನಾವು ಹೋದ ಸರಿ ಭತ್ತಕ್ಕೆ ಹಾಕಿದ್ದೆ. ನೀವು ಆಫೀಸರ್ಸ್ ಆಗಲಿ ಬ್ಯಾಂಕ್ ಆಗಲಿ ವಿಮೆಗೆ ಒಂದು ಕಂಪನಿ ಆಗಲಿ ಹಂಗೆ ಸುಮ್ಮನೆ ಕಣ್ಣು ಮುಚ್ಚಿ ಮೂರು ಕಂತನ್ನು ಮುರ್ಕೊಳುತ್ತೋ ಅಥವಾ ಈ ಬೆಳೆ ಹಾಕ್ಯಾರು ಇಲ್ಲೋ ರೈತರು ಅಂತೇಳಿ ಹೆಂಗೆ ತೀರ್ಮಾನ ಮಾಡ್ತಾರ ಏನು? ಈ ಮುಂಚೆಲ್ಲ ರೈತರಿಂದ ಬೆಳೆ ದೃಢೀಕರಣ ಪತ್ರನ ತಗೊಳ್ತಾ ಇದ್ರು. ಈಗ ಕಳೆದ 3 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಸರ್ಕಾರದಿಂದ ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಮೊಬೈಲ್ ಮುಖಾಂತರ ಜಿಲ್ಲೆಯ ಎಲ್ಲ ಗ್ರಾಮದ ಸರ್ವೆ ನಂಬರ್ಗಳನ್ನು ಮೊಬೈಲ್ ಒಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ಸರ್ವೆ ಮಾಡಿರ್ತಾರೆ. ಈ ಒಂದು ಮಾಹಿತಿ ಲಭ್ಯ ಇರುತ್ತೆ. ಒಂದು ವೇಳೆ ಯಾವುದೇ ಒಬ್ಬ ರೈತ ಏನು ವಿಮೆ ಕಟ್ಟಿರ್ತಾನೆ, ಅವನು ಕಟ್ಟಿರುವಂಥ ಬೆಳೆಗೂ ಈ ಬೆಳೆ ಸರ್ವೆಯಲ್ಲಿ ಬಂದಿರುವಂಥ ಬೆಳೆಗೂ ಏನಾದರೂ ವ್ಯತ್ಯಾಸ ಇದ್ದರೆ ಕ್ರಾಪ್ ಮಿಸ್ ಮ್ಯಾಚ್ ಅಂತ ಬಂದಿರುತ್ತೆ, ಅವರಿಗೆ ಜಮಾ ಆಗೋದಿಲ್ಲ. ಅದು ಅಂಥ ಸಂದರ್ಭದಲ್ಲಿ ಮತ್ತೆ ಸ್ಥಳ ಪರಿಶೀಲನೆ ಮಾಡಿ ಅವರು ಬೆಳೆದಿದ್ದಾರೋ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡೇ ಬೆಳೆ ವಿಮೆ ಪರಿಹಾರವನ್ನು ನಿಗದಿ ಮಾಡ್ತಾರೆ. ಹಾಗಾದ್ರೆ ಈ ಆ್ಯಪ್ ಮೂಲಕ ಆ ಹೊಲಕ್ಕೆ ಹೋಗಿ ಆ ಸರ್ವೆ ನಂಬರ್ಗೆ ಹೋಗಿ ಅದ್ರ ಫೋಟೋ ತಗೊಂಡು ಅದನ್ನ ಅಪ್ಲಿಂಕ್ ಮಾಡೋದು ರೈತರ ಜವಾಬ್ದಾರಿ ಅಲ್ಲ? ಈಗ ಅದು ಏನಾಗಿದೆ ಕೇಳಿದ್ರೆ ಕಳೆದ ವರ್ಷದಿಂದ ಈ 2 ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀವಿ ಬೆಳೆ ಸಮೀಕ್ಷೆಯನ್ನ. ಇದನ್ನ ರೈತರು ಕೂಡ ಮಾಡಬಹುದು, ರೈತರಿಗೂ ಕೂಡ ಈ ಆ್ಯಪ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಎಲ್ಲಿ ರೈತರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಕೆಲವು ಭಾಳಷ್ಟು ರೈತರ ಹತ್ರ ಮೊಬೈಲ್ ಆ ಆಂಡ್ರಾಯ್ಡ್ ಮೊಬೈಲ್ಗಳು ಲಭ್ಯ ಇರೋದಿಲ್ಲ, ಕೆಲವರಿಗೆ ಅದರಷ್ಟು ಮಾಹಿತಿ ಇರೋದಿಲ್ಲ, ಅಂತ ಕಡೆ ನಮ್ಮ ಖಾಸಗಿ ನಿವಾಸಿಗಳ ಮುಖಾಂತರ ಸರ್ಕಾರವೇ ಆ ಬೆಳೆ ಸಮೀಕ್ಷೆಯನ್ನು ಮಾಡಿಸುತ್ತೆ. ಒಬ್ಬರು ಗುತ್ತಿಗೆ ಕೊಟ್ಬಿಟ್ಟಿರುತ್ತೆ ಅಂದ್ರೆ ನಮ್ಮಲ್ಲಿ ಟ್ರೈನ್ಡ್ ಖಾಸಗಿ ನಿವಾಸಿಗಳಿದ್ದಾರೆ, ತರಬೇತಿಯನ್ನು ನೀಡಿ ಅವ್ರ ಮೂಲಕ ಈ ಬೆಳೆ ಸಮೀಕ್ಷೆಯನ್ನು ಮಾಡಿಸ್ತೀವಿ. ಹೋದ ಸರಿ ಇದ್ದವರು ಈ ಸರಿ ಇರಬಹುದು, ಇರ್ಲಿಕ್ಕಿಲ್ಲ, ಬೇರೆಯವರು ಬಂದ್ರು ಅವ್ರಿಗೂ ಕೂಡ ತರಬೇತಿ ನೀಡೇನೆ ಅದರ ಮುಖಾಂತರನೇ ಮಾಡಿಸ್ತೇವೆ. ಅಂದ್ರೆ ಇಲಾಖೆ ಮಾಡಿಸುವಂತ ಜವಾಬ್ದಾರಿ ಇಲಾಖೆಗೆ ಇರುತ್ತೆ, ರೈತರಿಗೆಲ್ಲ ಇಲ್ಲ ಇಲ್ಲ ಇಲಾಖೆಗೆ ಇರುತ್ತೆ. ಮತ್ತೆ ಒಟ್ಟಾರೆ ಇಂಥ ಒಂದು ಬೆಳೆ ಯೋಜನೆ ಕುರಿತು ರೈತರು ಹೋದ ಸರಿ ಅಂದ್ರೆ ಕೆಲವೊಂದು ಟೈಮ್ನ ಏನಾಗುತ್ತೆ ಗೊತ್ತಾ, ಎಲ್ಲಾ ರೈತರು ಸೇರಿಸಿ ನಾವು ಕೊಟ್ಟಂತ ವಿಮೆ ದುಡ್ಡು ಇದೆ ಅಲ್ಲ ಅದು ಜಾಸ್ತಿ ಇದೆಯೋ, ನಮಗ್ ರೈತರಿಗೆ ಹೊಳಿವಂತ ದುಡ್ಡು ಜಾಸ್ತಿ ಇದೆಯೋ, ಅದು ಕೆಲವೊಂದ್ಸಲ ಹೆಚ್ಚು ಆಗ್ಬೋದು, ಕೆಲವೊಂದ್ಸಲ ಕಡಿಮೆ ಆಗ್ಬೋದು. ಯಾವ ವರ್ಷ ಬೆಳೆ ಚೆನ್ನಾಗಿ ಬಂದಾಗ ರೈತರ ಕಟ್ಟದ ವಿಮೆ ಕಂಪನಿಗೆ ಜಮಾ ಆಗುತ್ತೆ ಜಾಸ್ತಿಯಾಗಿ. ಯಾವ್ದು ನಿಮ್ಗೊಂದು ಅಂದಾಜು ಸಿಗುತ್ತಾ ಇಲಾಖೆಗೆ? ಸಿಗುತ್ತೆ, ಬ್ಯಾಂಕಿಗೆ ಸಿಗುತ್ತೆ ಇಲಾಖೆಗಿಂತ. ನಮ್ಮಲ್ಲಿ ಮಧ್ಯವರ್ತಿ ಬ್ಯಾಂಕ್ ಅಂದ್ರೆ KDCC ಬ್ಯಾಂಕ್ ಇದೆಯಲ್ಲ, KDCC ಬ್ಯಾಂಕ್ ಅಲ್ಲಿ ನಮ್ಮಲ್ಲಿ 80-90% ಬೆಳೆ ವಿಮೆ ಕಂತು KDCC ಬ್ಯಾಂಕಿನ ಮುಖಾಂತರನೇ ಜಮಾ ಆಗುತ್ತೆ, ಅಲ್ಲಿ ಮಾಹಿತಿ ಸಹ ಲಭ್ಯ ಇರುತ್ತೆ. ಒಟ್ಟಾರೆ ಒಂದು ಬೆಳೆ ವಿಮೆ ಯೋಜನೆ ಕೃಷಿ ಅಧಿಕಾರಿಯಾಗಿ ಉಪನಿರ್ದೇಶಕರಾಗಿ ಏನ್ ಹೇಳ್ತಾರೆ? ಇಲಾಖೆಯ ಯೋಜನೆಗಳಲ್ಲಿ ಮುಖ್ಯವಾದ ಯೋಜನೆ ಇದು ಬೆಳೆ ವಿಮೆ ಯೋಜನೆ. ರೈತರು ಕಡ್ಡಾಯವಾಗಿ ಈ ಬೆಳೆ ವಿಮೆ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಎಲ್ಲ ರೈತರಲ್ಲಿ ವಿನಂತಿಸ್ತೇನೆ. ಮತ್ತು ಈ ಕಟ್ ಆಫ್ ಡೇಟ್ಗಳೇನಿದ್ದಾವಲ್ಲ, ಭತ್ತಕ್ಕಾದರೆ ಆಗಸ್ಟ್ 16, ಮುಸುಕಿನ ಜೋಳ ಮತ್ತು ಹತ್ತಿಗಾದರೆ ಜುಲೈ 31 ತಮ್ಮ ಸಮೀಪದ ಸೇವಾ ಸಹಕಾರಿ ಸಂಘನ ಅಥವಾ ಬ್ಯಾಂಕ್ಗಳಲ್ಲಿ ಈ ಬೆಳೆ ವಿಮೆ ಕಂತನ್ನು ಪಾವತಿಸಿ ಬೆಳೆ ವಿಮೆ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಇಲಾಖೆ ಪರವಾಗಿ ಎಲ್ಲ ರೈತರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೇನೆ. ಒಳ್ಳೆಯದು. ಶಿವಪ್ರಸಾದ್ ಗಾಂವ್ಕರ್ ಅವರೇ, ನಮ್ಮ ಜಿಲ್ಲೆಯ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿ ಬೆಳೆ ವಿಮೆ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಬೆಳೆ ವಿಮೆ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಪರ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ಬೈಠ ಬೇಟಾ, ತೂ ಜೋ ಯೇ ಅಂದಾಜೋ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಕಿ ತಕೋ ಔರ್ ಲೋ. ಪಹಲಿ ವಾಲಿ ಬಾತ್ ಕಾ ಪರಂ ತೋ ಸಂಗ ನಹೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಹೈ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಹೈ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ದೇರ್ ಮೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಈಗ ಕೇಳಿ, ಅಡಿಕೆ ಮತ್ತು ಕಾಳುಮೆಣಸು ಬೆಳೆಯಲ್ಲಿ ಬರುವಂತಹ ರೋಗಗಳು ಮತ್ತು ಕೀಟಗಳ ನಿರ್ವಹಣೆಯ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಮಂಜು ಎಂಜೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಂಜು ಅವರು. ಸರ್ ನಮಸ್ಕಾರ. ಈ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ತಗೊಂಡ್ರೆ ನಾವು ಎಂತೆಂಥ ರೋಗಗಳು ಮಳೆಗಾಲದಲ್ಲಿ ಕಂಡು ಬರ್ತವೆ ಏನು? ಕೇಳುಗರಿಗೆ ನಮಸ್ಕಾರ. ಅಡಿಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಮುಖವಾದಂಥ ಬೆಳೆಯಾಗಿದೆ. ಸೊ ಬೆಳೆ ಆಗಿದ್ದರೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಈ ಒಂದು ಬೆಳೆ ತನ್ನದೇ ಆದಂಥ ಒಂದು ಬೆಳೆಯುವ ಬೆಳವಣಿಗೆಯಲ್ಲಿ ಅನೇಕ ರೋಗಗಳು ಅದಕ್ಕೆ ಬಾಧಿಸ್ತವೆ. ಸೊ ಇವುಗಳಲ್ಲಿ ಪ್ರಮುಖವಾದಂಥ ಒಂದು ರೋಗ ಕೊಳೆ ರೋಗ. ಇದು ಸಾಧಾರಣವಾಗಿ ಮಳೆಗಾಲದಲ್ಲಿ ಬರ್ತದೆ. ಸೊ ಇದು ಎಲ್ರಿಗೂ ಗೊತ್ತೇ ಇದೆ, ಕೊಳೆ ರೋಗ ಅಂತ ಹೇಳ್ತಾರೆ. ಅಡಿಕೆ ಈ ಬೀಜಗಳೇನಿರ್ತವೆ, ಅಡಿಕೆ ಕಾಯಿಗಳು ಗೊಂಚಲುಗಳಿಂದ ಕಪ್ಪಾಗಿ ಅದರ ಮೇಲೆ ಬಿಳಿಯ ಒಂದು ಫಂಗಸ್ಸು ಸಹ ಬೆಳೆದು ಆ ಒಂದು ಕಾಯಿಗಳು ಬೆಳವಣಿಗೆ ಆಗೋದಕ್ಕಿಂತ ಮೊದಲೇ ಕೆಳಗಡೆ ಉದುರೋಗ್ತವೆ. ಸೊ ಯಾಕೆ ಅಂತಂದರೆ ಮಳೆಗಾಲ ಯಾವಾಗ ಶುರುವಾಗುತ್ತೋ ಅಲ್ಲಿಂದ ಅದು ಶುರುವಾಗ್ತದೆ. ಸೊ ಇದು ಮಳೆಗಾಲದ ಒಂದು ದೊಡ್ಡ ರೋಗ. ಇದು ಒಂದು ಪೈಟಾಪ್ತ್ರ ಅನ್ನೋ ಒಂದು ರೋಗಾಣುವಿನಿಂದ ಬರ್ತದೆ. ಈ ಪೈಟಾಪ್ತ್ರ ರೋಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತುಂಬ ಸರಾಗವಾಗಿ ಗಾಳಿಯ ಮುಖಾಂತರ ಪ್ರಸಾರವಾಗಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಪ್ರಸಾರವಾಗ್ತದೆ. ಸರ್ ಇದು ಗುರುತಿಸುವುದು ಆಯಿತು, ಇದೇ ವಾತಾವರಣಕ್ಕೆ ಯಾಕೆ ಬರುತ್ತದೆ ಏನು ಅಂತ? ಸರ್ ನಾವು ಪೈಟಾಪ್ತ್ರ ಅನ್ನೋ ಒಂದು ರೋಗಾಣು ಏನು ಹೇಳ್ತೀವೋ ಅದು ಪ್ರಪಂಚದಲ್ಲೇ ಒಂದು ಮುಂಚೂಣಿಯಲ್ಲಿರುವ ಒಂದು ಶಿಲೀಂಧ್ರ ರೋಗ ಕಾರಕ ಅಂತ ನಾವು ಹೇಳ್ತೀವಿ ಅದಕ್ಕೆ ಫಂಗಸ್. ಸೊ ಯಾಕೆ ಅಂತಂದರೆ ಈ ಒಂದು ಶಿಲೀಂಧ್ರ ರೋಗ ಕಾರಕ ಅಡಿಕೆ ಮಾತ್ರ ಅಲ್ಲ, ಇದು ತೆಂಗು ಅಲ್ಲದೆ ಈ ತರಕಾರಿಗಳಾಗಿರ್ಬೋದು, ಲೇಟ್ ಪೊಟ್ಯಾಟೊ ಹೇಳ್ತೀವಿ, ಟೊಮ್ಯಾಟೊ ಹೇಳ್ತೀವಿ, ಮತ್ತೆ ಮೆಣಸು ಆಗಿರ್ಬೋದು, ಇಂಥ ಸಾಧಾರಣವಾದಂಥ ಎಲ್ಲ ತರಕಾರಿ ಬೆಳೆಗಳಿಗೂ ಈ ಒಂದು ರೋಗನ ಬಾಧಿಸ್ತದೆ. ಅದರಲ್ಲೂ ಅಡಿಕೆ ಮತ್ತು ತೆಂಗು ಇವುಗಳಿಗೂ ಅಧಿಕವಾಗಿ ಮಳೆಗಾಲದಲ್ಲೇ ಬರ್ತದೆ. ಯಾಕೆ ಅಂತಂದರೆ ಇದು ಮಳೆಗಾಲದಲ್ಲಿ ಬರುವಂತಹ, ಮಳೆಗಾಲದಲ್ಲಿ ಇರುವಂತಹ ವಾತಾವರಣ. ಯಾಕೆ ಅಂತಂದರೆ ನಮ್ಮ ತೇವಾಂಶ, ವಾತಾವರಣದ ತೇವಾಂಶ 95% ಜಾಸ್ತಿ ಇರಬೇಕು. ಅದಕ್ಕೆ ಒಂದು ಉಷ್ಣಾಂಶ, ಟೆಂಪರೇಚರ್ ಅಂತ ನಾವೇನು ಹೇಳ್ತೀವಿ, ಅದು 21-25 ಆ ಒಳಗಿದ್ರೆ ಈ ರೋಗಾಣು ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿರ್ತದೆ. ಸೊ ಆದ್ದರಿಂದ ಇದು ಮಳೆಗಾಲದಲ್ಲೇ ಅಧಿಕವಾಗಿ ಈ ಅಡಿಕೆ ಮರಗಳಿಗೆ, ಅಡಿಕೆ ಕಾಯಿಗಳಿಗೆ, ಗೊಂಚಲುಗಳಿಗೆ ಅದರಲ್ಲೂ ತುಂಬ ಅಧಿಕವಾಗಿ ಬಾಧಿಸ್ತದೆ. ಹೇಗೆ ನಿರ್ವಹಿಸುವುದು ಇದನ್ನು? ಸೊ ಇದು ನಿರ್ವಹಣೆ ರೈತರಿಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಇದಕ್ಕೆ ಮಳೆಗಾಲಕ್ಕಿಂತ ಮೊದಲೇ, ಮಳೆಗಾಲಕ್ಕೆ ಅಷ್ಟು ಹತ್ತಿರ ಸಾಧ್ಯವೋ ಅಷ್ಟು ಹತ್ತಿರವಾಗಿ ನಾವು ಇದಕ್ಕೆ ಸಿಂಪಡಣೆಯನ್ನು ಮಾಡಿ ಇದನ್ನು ಆ ತೋಟಿಗೆ ತರಬಹುದು. ಇದೆಲ್ಲ ರೈತರಿಗೂ ಗೊತ್ತಿದೆ. ಇದಕ್ಕೆ ನಾವು ಹಳೆಯ ಒಂದು ಉಪಯುಕ್ತವಾದಂತಹ ಒಂದು ಶಿಲೀಂಧ್ರ ನಾಶಕ, ಕಾಪರ್ ಫಂಜಿಸೈಡ್ಸ್ ಅಂತ ಹೇಳ್ತೀವಿ ನಾವು, ಅದರಲ್ಲೂ ಬೋಡೋ ಮಿಶ್ರಣ, ಇದು ತುಂಬ ಹಳೆಯದಾದ್ರೂ ಇವತ್ತಿಗೂ ಸಹ ಒಳ್ಳೆಯ ಫಲಿತಾಂಶವನ್ನು ಕೊಡುವಂತಹ ಒಂದು ಶಿಲೀಂಧ್ರ ರೋಗಕಾರಕವನ್ನು ತಡೆಗಟ್ಟುವಂಥ ಒಂದು ಫಂಜಿಸೈಡ್ ಇದು. ಸೊ ಅದರಿಂದ 1% ಬೋಡೋ ಮಿಶ್ರಣವನ್ನು ಸರಿಯಾಗಿ ಮಿಶ್ರಣ ಮಾಡಿ ಮಳೆಗಾಲ ಬರುವುದಕ್ಕಿಂತ ಮೊದಲೇ ಅದನ್ನು ಅಡಿಕೆ ಗೊಂಚಲುಗಳಿಗೆ ಪರಿಪೂರ್ಣವಾಗಿ ಸಿಂಪಡಣೆಯನ್ನು ಮಾಡಬೇಕು. ಸೊ ಇದರಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸೊ ನಾವು ಸಿಂಪಡಣೆ ಮಾಡುವಾಗ ಇದರ ಜೊತೆಯಲ್ಲಿ ನಾವು ಅದಕ್ಕೆ ಒಂದು ಅಂಟು ದ್ರಾವಣವನ್ನು ಹಾಕಬೇಕು. ಯಾಕಪ್ಪ ಅಂಟು ದ್ರಾವಣವನ್ನು ಹಾಕಬೇಕು ಅಂತಂದರೆ ಅದು ಗೊನೆಯ ಮೇಲೆ ಔಷಧ ತುಂಬ ದಿನಗಳು ನಿಲ್ಲಬೇಕು. ಯಾಕೆಂದರೆ ಇದನ್ನು ನಾವು ಮಳೆಗಾಲದಲ್ಲಿ ಸಿಂಪಡಣೆ ಮಾಡುವುದರಿಂದ ಮಳೆಯ ನೀರಿಗೆ ಇದು ಕೊಚ್ಚಿ ಹೋಗದಂತೆ ಅದು ಕಾಯಿಗಳ ಮೇಲೆ ತುಂಬ ದಿನ ನಿಲ್ಲುವಂತಹ ಒಂದು ಸಾಧನ. ಇದಕ್ಕೋಸ್ಕರ ನಾವು ಅದರ ಜೊತೆಯಲ್ಲಿ ಅಂಟು ದ್ರಾವಣವನ್ನು 1 ಲೀಟರ್ ನೀರಿಗೆ 1 ಮಿಲಿಯಂತೆ ಅಂಟು ದ್ರಾವಣವನ್ನು ಹಾಕಿ ಬೋಡೋ ಮಿಶ್ರಣವನ್ನು ನಾವು ಮಳೆಗಾಲಕ್ಕಿಂತ ಮೊದಲೇ ಸಿಂಪಡಣೆಯನ್ನು ಮಾಡಬೇಕು. ಯಾವುದದು ಅಂಟು ದ್ರಾವಣ? ಅಂಟು ದ್ರಾವಣ ಅದು ವೆಟ್ಟಬಲ್ ಏಜೆಂಟ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಸೊ ಅದು ಈ ಔಷಧ ಏನಾದರೆ ಅದು ಸ್ಪ್ರೆಡ್ ಆಗಲಿಕ್ಕೂ ಉಪಯುಕ್ತತೆ ಇರ್ತದೆ. ಯಾಕೆ ಅಂತಂದರೆ ಅದು ಕಾಯಿ ಮೇಲೆ ಬಿದ್ದ ತಕ್ಷಣ ಅದಕ್ಕೆ ಎಲ್ಲ ಕಡೆಗೂ ಒಂದು ಹರಡುವಂಥ ಒಂದು ಮಾಡ್ತದೆ. ಅದು ಈ ನಮ್ಮ ಸೋಪಿನ ಪುಡಿ ಥರನೇ ಅದು. ಯಾಕೆಂದರೆ ಸೋಪ್ ಒಂದು ಸರಿ ಹಾಕಿದರೆ ಎಲ್ಲ ಕಡೆಗೂ ಹೊಂಟದಲ್ಲ, ಆ ರೀತಿ ನಮ್ಮ ಈ ದ್ರಾವಣ ಏನಿರ್ತದೆ ಎಲ್ಲ ಕಡೆಗೂ ಅದು ಹೋಗುವಂತಹ ಒಂದು ಸಾಧನ ಅದು. ಸೊ ಅದರಿಂದ ಅಂಟು ದ್ರಾವಣವನ್ನು ಹಾಕಿ ನಾವು ಸಿಂಪಡಣೆಯನ್ನು ಮಾಡುವುದರಿಂದ ಆ ಒಂದು ಔಷಧಿಯನ್ನು ನಾವು ತುಂಬ ದಿನ ಅದರ ಜಾಗದಲ್ಲಿ ನಿಲ್ಲುವಂತೆ ಮಾಡಬಹುದು. ಮತ್ತು ಮಳೆಗಾಲದಲ್ಲಿ ಬರುವಂತಹ ಬೇರು ಕೊಳೆ ಅಂತವೇನಾದರೂ ಇರ್ತಾವ? ಸೊ ಇದ್ರ ಜೊತೆಗೆ ನಾನು ಇನ್ನೂ ಒಂದನ್ನು ಹೇಳಕ್ಕೆ ಬಯಸ್ತೀನಿ. ಈ ಅಡಿಕೆ ರೋಗವನ್ನು ಪೈಟಾತು ರೋಗ ಅಥವಾ ಕೊಳೆ ರೋಗ ನಿರ್ವಹಣೆ ಬೋಡೋ ದ್ರಾವಣ ಮಾತ್ರ ಒಂದು ಸಾಲೆ ಸಿಂಪಡಣೆ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇದರ ಬೋಡೋ ಮಿಶ್ರಣದ ಒಂದು ಎಫೆಕ್ಟಿವ್, ಅದರ ಕಾರ್ಯ 40-45 ದಿನಗಳವರೆಗೂ ಇರ್ತದೆ. ಸೊ ಯಾಕೆ ಅಂತಂದರೆ ನಾವು ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲೇ ಹೊಡೆದಿರ್ತೀವಿ. ಜೂನ್ ಜುಲೈನಲ್ಲಿ ನಮಗೆ 40-45 ದಿನ ಆಗೋಗಿರ್ತದೆ. ಮಳೆ ಯಾವಾಗಲೂ ಜುಲೈನಲ್ಲಿ ತುಂಬ ಜಾಸ್ತಿನೂ ಇರ್ತದೆ. ಸೊ ಆದ್ದರಿಂದ ಔಷಧಿಯನ್ನು ನಾವು ಮತ್ತೊಮ್ಮೆ ಸಿಂಪಡಣೆ ಮಾಡುವ ಒಂದು ಅವಶ್ಯಕತೆಯೂ ಸಹ ಬರಬಹುದು. ಯಾಕೆ ಅಂತಂದರೆ ತೋಟಗಳಲ್ಲಿ ನಾವು ನೋಡಬೇಕು, ತೋಟಗಳಲ್ಲಿ ಜುಲೈ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಕಾಯಿಗಳು ಏನಾದರೂ ಈ ರೋಗಕ್ಕೆ ತುತ್ತಾಗಿ ಉದುರುತ್ತಿದ್ದಾವೆ ಎಂದು ಗೊತ್ತಾದಲ್ಲಿ ಸೊ ಅದನ್ನು ನಾವು ಮತ್ತೊಮ್ಮೆ ಸಿಂಪಡಣೆಯನ್ನು ಮಾಡ್ಬೋದು. ಸೊ ಇದು ಮತ್ತೊಮ್ಮೆ ಸಿಂಪಡಣೆಯನ್ನು ಬೋಡೋ ಮಿಶ್ರಣ ಆಗಿರ್ಬೋದು, ಅದಕ್ಕಿಂತ ಒಳ್ಳೆಯ ಒಂದು ಶಿಲೀಂಧ್ರನಾಶಕವನ್ನಾದರೂ ಮಾಡ್ಬೋದು. ಇದಕ್ಕೆ ನಾವು ಸಿಸ್ಟಮಿಕ್ ಫಂಜಿಸೈಡ್ ಅಂತ ಹೇಳ್ತೀವಿ. ಸೊ ಆ ಸಿಸ್ಟಮಿಕ್ ಫಂಜಿಸೈಡ್ಸನ್ನು ಮಳೆಗಾಲದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಅದರಲ್ಲಿ ನಾವು ಮೆಟಲಾಕ್ಸಿಲ್ ಅಂತ ಹೇಳ್ತೀವಿ. ಸೊ ಮೆಟಲಾಕ್ಸಿಲ್ಲು ಅದನ್ನೇ ರೆಡೋಮಿಲ್ ಗೋಲ್ಡ್ ಅಂತ ಹೇಳ್ತೀವಿ. ಮೆಟಲಾಕ್ಸಿಲ್ಲನ್ನು 1 ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಹಾಕಿ ಒಂದು ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ 1st ಮೊದಲನೇ ವಾರದಲ್ಲಿ ಸಿಂಪಡಣೆ ಮಾಡುವುದರಿಂದ ಅಧಿಕ ಇಳುವರಿಯನ್ನು ಪಡೆಯಬಹುದು, ಒಳ್ಳೆ ಕಾಯಿಗಳನ್ನು ಪಡೆಯಬಹುದು, ಮತ್ತು ರೋಗವನ್ನು ಸಹ ಮುಂದಿನ ವರ್ಷಕ್ಕೆ ಕೊಂಡೊಯ್ಯದಂತೆ ನಾವು ನಿಯಂತ್ರಣವನ್ನು ಮಾಡಬಹುದು. ಸಿಂಪಡಣೆ ಮಾಡುವಾಗ ಮಳೆ ಇರಬಾರ್ದು ಅಥವಾ ಸಿಂಪಡಣೆ ಮಾಡಿದ ನಂತರ ಇಷ್ಟು ತಾಸಾದರೂ ಮಳೆ ಆಗಬಾರ್ದು ಹಂಗೇನು? ಖಂಡಿತ ಸರ್. ಯಾಕೆ ಅಂತಂದರೆ ನಾವು ಸಿಂಪಡಣೆ ಮಾಡಿದ ಕೊನೆಯ ಪಕ್ಷ 1 ಗಂಟೆ 1-1.5 ಗಂಟೆ ಟೈಮು ಮಳೆ ಇರಬಾರ್ದು. ಯಾಕೆಂದರೆ ಅಷ್ಟು ಸಮಯ ಮಳೆ ಇಲ್ಲದಿದ್ದರೆ ನಾವು ಸಿಂಪಡಣೆ ಮಾಡಿದಂಥ ಒಂದು ಔಷಧ ನಾವು ಎಲ್ಲಿ ಸಿಂಪಡಣೆ ಮಾಡಿರ್ತೀವೋ ಅಲ್ಲಿ ನಿಲ್ತದೆ. ಆ ನಾವು ಏನು ಅಂಟು ದ್ರವಣವನ್ನು ಹಾಕಿರ್ತೀವೋ ಅದು ನಾವು ಎಲ್ಲಿ ಸಿಂಪಡಣೆ ಮಾಡೋ ಅಲ್ಲಿ ಅಂಟ್ಕೊತದೆ. ಸೊ ಆಮೇಲೆ ಮಳೆ ಬಂದ್ರೂ ಸ್ವಲ್ಪ ನಮಗೆ ಸಣ್ಣ ಪರಿಣಾಮದ ತೊಂದರೆ ಆಗ್ತದೆ, ಹೊರತು ದೊಡ್ಡ ರೀತಿಯಲ್ಲಿ ನಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಅದು ರೋಗ ನಿಯಂತ್ರಣಕ್ಕೆ ಅದು ಒಂದು 40-45 ದಿನ ಅಲ್ಲೇ ನಿಲ್ತದೆ. ಮತ್ತೆ ಯಾವ ರೋಗ ಬರ್ಬೋದು? ಸೊ ಅಡಿಕೆಗೆ ಮುಖ್ಯವಾಗಿ ಬರುವಂಥ ರೋಗವನ್ನು ನಾನು ನಿಮಗೀಗ ತಿಳಿಸ್ಕೊಟ್ಟಿದ್ದೀನಿ, ಅದರ ತೋಟಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಅದನ್ನು ರೋಗ ಲಕ್ಷಣಗಳನ್ನು ನಾನು ಹೇಳಿದ್ದೀನಿ. ಇದರ ಜೊತೆಯಲ್ಲಿ ಆಯಾ ಒಂದು ಜಮೀನಿನ ಗುಣಕ್ಕೆ ತಕ್ಕಂತೆ ಬೇರೆ ಬೇರೆ ರೋಗಗಳು ಸಹ ಬರ್ಬೋದು. ನಮಗೀಗ ಅಣಬೆ ರೋಗ ಆಗಿರ್ಬೋದು. ಸೊ ಯಾಕೆಂದರೆ ಅದನ್ನು ಸಹ ಅಡಿಕೆನಲ್ಲಿ ನಮ್ಮ ಭೂಮಿಯ ಮಟ್ಟದಿಂದ ಏನು ಕಾಂಡ ಇರ್ತದೆ, ಸೊ ಅದನ್ನು ತಿಂತಾ ಬರ್ತದೆ, ನಮಗೆ ಗೊತ್ತೇ ಆಗೋದಿಲ್ಲ, ಅದು ಭೂಮಿ ಒಳಗಡೆನೇ ಇರ್ತದೆ. ಸೊ ಅಂತಹವನ್ನು ನಾವು ಗಮನ ಇಟ್ಟು ನೋಡ್ಕೋಬೇಕು. ಎಲ್ಲಾದರೂ ಒಂದು ಮರ ನಮ್ಮ ಅಣಬೆ ರೋಗಕ್ಕೆ ತುತ್ತಾಗಿದೆ ಅಂತ ಗೊತ್ತಾದರೆ ನಿಮ್ಮ ತೋಟದಲ್ಲಿ ಒಂದು 10-15 ಮರಗಳು ಇರೋದಂತೂ ಗ್ಯಾರಂಟಿ ಆಗ್ತದೆ. ಯಾಕೆ ಅಂದರೆ ಇದು ಸಹ ಗಾಳಿಯಲ್ಲಿ ಅತಿ ವೇಗವಾಗಿ ಸರಾಗವಾಗಿ ಇದು ಒಂದು ಮರದಿಂದ ಮತ್ತೆ ಇನ್ನೊಂದು ಮರಕ್ಕೆ ತೋಟದಿಂದ ತೋಟಕ್ಕೆ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ನಾವು ನೀರಾವರಿ ಮಾಡುವಾಗಲೂ ಸಹ ಅದರ ಒಂದು ಮರದಿಂದ ಇನ್ನೊಂದು ಮರಕ್ಕೆ ನೀರಿನ ಮುಖಾಂತರ ಸಹ ಇದು ಹರಿದು ಹೋಗಿ ಗಿಡಗಳನ್ನು ಬಾಧಿಸ್ತದೆ. ಸೊ ಅದರಿಂದ ಅಣಬೆ ರೋಗವನ್ನು ನೀವು ಗುರುತು ಮಾಡಲು, ಒಂದು ಸರಾಗವಾಗಿ ಗುರುತು ಮಾಡಲು ನೀವು ಒಂದೆರಡು ಮರಗಳು ಸಿಕ್ಕಿದ್ರೆ ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದೆ ಅಷ್ಟು ಮರಗಳನ್ನು ನೀವು ಪರೀಕ್ಷೆ ಮಾಡೋದು ತುಂಬ ಒಳ್ಳೆಯದು. ಲಕ್ಷಣ, ಇದರ ಲಕ್ಷಣಗಳು, ಅದು ಅಣಬೆ ನೀವು ನೋಡಿರ್ತೀರ, ಅಣಬೆ ತರ ಒಂದು ಬುಡದಿಂದ ಅಣಬೆ ತರ ಒಂದು ಛತ್ರಿ ಬರ್ತದೆ, ನಾಯಿಕೊಡೆ. ಸೊ ಆ ನಾಯಿಕೊಡೆನೇ ನಾವು ಇವತ್ತು ಅಣಬೆ ರೋಗ ಅಂತ ಕರೆಯೋದು. ಅದ್ರ ಬುಡದಿಂದ ಬರ್ತದೆ, ಯಾಕೆ ಅಡಿಕೆ ಮರದ ಬುಡದಿಂದ ಸಹ ನಾಯಿ ಕೊಡೆಗಳು ಬರ್ತವೆ. ಅದೇ ನಮಗೆ ಈ ಲಕ್ಷಣ. ಅದನ್ನು ನಾವು ಮುಟ್ಟಿದರೆ ಅದರಿಂದ ಕೋಟ್ಯಾಂತರ ಸ್ಪೋರ್ಟ್ಸ್ಗಳು ಈಚೆಗಡೆ ಪುಡಿ ಥರ ಈಚೆಗಡೆಗೆ ಬರ್ತದೆ. ಆ ಪುಡಿನೇ ಒಂದೊಂದು ಅಣು ಒಂದೊಂದು ಲಕ್ಷ ಸ್ಪೋರ್ಟ್ಸ್ ಇರ್ತವೆ. ಅದು ಗಾಡಿಯ ಮುಖಾಂತರ ಒಂದಕ್ಕೆ ಒಂದರಿಂದ ಮತ್ತೊಂದಕ್ಕೆ ಹೋಗಿ ಇಡೀ ತೋಟನೇ ಬಾಧಿಸ್ತದೆ. ಅದು ಬಾಧಿಸೋದ್ರಿಂದ ಏನು ತೊಂದರೆ ಆಗುತ್ತೆ ಗಿಡಕ್ಕೆ? ಗಿಡಕ್ಕೆ ತೊಂದರೆ ಅಂತೂ ಖಂಡಿತ. ಯಾಕೆಂದರೆ ಅದು ನಮ್ಮ ಭೂಮಿ ಮಟ್ಟದಿಂದ ಗಿಡದ ಕಾಂಡವನ್ನು ತಿಂದು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ಅಥವಾ ನೂಕಿದ್ರೆ ಸಾಕು ಆ ಮರ ಕೆಳಗಡೆ ಬಿದ್ದೋಗ್ತದೆ. ಮತ್ತು ಅದ್ರ ಜೊತೆಯಲ್ಲಿ ಅಣಬೆ ರೋಗ ಬಂದ ಮರಗಳು ತುದಿ ಹಳದಿಯಾಗಿರ್ತವೆ ಮತ್ತು ಸಣ್ಣ ಆಗ್ತಾ ಬರ್ತವೆ. ಪ್ರತಿ ವರ್ಷ ಸಣ್ಣ ಆಗ್ತಾ ಬಂದು ಮತ್ತು ಕೊನೆಯಲ್ಲಿ ಆ ಚಂಡೆ ಸಣ್ಣ ಆಗಿ ಅದು ಮುರಿದು ಕೆಳಗೆ ಬೀಳ್ತದೆ. ಒಂದು ಸಲ ಗುರುತಿಸಿದ್ವಿ ಅಂದರೆ ನಿರ್ವಹಣೆ ಹೇಗೆ? ಸೊ ಇದನ್ನು ನಾವು ಯಾವಾಗ ಗುರುತು ಮಾಡಿದ್ದೀವಿ ಅಂತಂದರೆ ಅದ್ರ ಸುತ್ತ ನಾವು ಅದನ್ನು ಬಿಡಿಸ್ಬೇಕು. ಸ್ವಲ್ಪ ಮರದ ಅದಕ್ಕೆ ಏನಿದೆಯೋ ಕೊಡೆಗಳು ಅವನ್ನೆಲ್ಲ ಕೊಡೆಗಳನ್ನು ನಾವು ಕೈಯಿಂದ ತೆಗಿಬೇಕು. ಇದರ ಒಂದು ನಾನೀಗ ಏನು ಹೇಳ್ತಾ ಇದ್ದೀನಿ, ಇದನ್ನು ಹತೋಟಿ ಕ್ರಮ, ಈ ಒಂದು ಅಣಬೆ ರೋಗದ ಹತೋಟಿ ಕ್ರಮದಲ್ಲಿ ಮೊದಲನೆಯದಾಗಿ ಅಲ್ಲಿ ಇರುವಂತಹ ನಾಯಿ ಕೊಡೆಗಳನ್ನು ನಾವು ನಮ್ಮ ಕೈಯಿಂದ ಬಿಡಿಸಿ ಒಂದು ಕಡೆ ಹಾಕಿ ಸುಡಬೇಕು. ಇದು ಒಂದೇದು. ತೋಟದಲ್ಲಿ ನಾವು ಯಾವತ್ತೂ ಈ ಸ್ವಚ್ಛತೆ ಅನ್ನೋದೇನು ಕಾಪಾಡ್ತೀವೋ ನಾವು ಅಡಿಕೆ ತೋಟದಲ್ಲಿ, ಅದನ್ನು ನಾವು ಕಾಪಾಡಿದರೆ ಒಂದು 50-60 ಭಾಗದಷ್ಟು ರೋಗಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಅಣಬೆ ರೋಗಕ್ಕೆ ತುತ್ತಾದ ಮರಗಳು ನಮಗೆ ಕಂಡಲ್ಲಿ ಅಣಬೆ ರೋಗವನ್ನು ಸುತ್ತ ಇರುವಂತಹ ನಾಯಿ ಕೊಡೆಗಳನ್ನು ಬೇರ್ಪಡಿಸಿ ಅವುಗಳನ್ನು ಸುಡಬೇಕು. ಮತ್ತು ಅದ್ರ ಜೊತೆಯಲ್ಲಿ ನಾವು ಈ ಸಿಸ್ಟಮಿಕ್ ಫಂಜಿಸೈಡ್ ಅಂತ ಹೇಳ್ತೀವಿ, ಕಾಂಟಾಫ್ ಅಂತ ಹೇಳ್ತೀವಿ ನಾವು, ಕಾಂಟಾಫ್ ಫಂಜಿಸೈಡ್ಸ್, ಶಿಲೀಂದ್ರನಾಶಕ. ಸೊ ಆ ಶಿಲೀಂದ್ರನಾಶಕವನ್ನು 1 ಲೀಟರ್ ನೀರಿಗೆ 2 ಮಿಲಿ ಅಂತ ಹಾಕಿ ಆ ಬುಡಕ್ಕೆ ಸುತ್ತ ಒಂದು 3-4 ಲೀಟರ್ ಸೊಲ್ಯೂಷನನ್ನು ನಾವು ಸುರಿಬೇಕು. ಸೊ ಹಾಗೆ ಸುರಿಯೋದ್ರಿಂದ ಅಲ್ಲಿರುವಂತಹ ಅದು ಶಿಲೀಂದ್ರನಾಶಕ ಮತ್ತೆ ಗಿಡದಿಂದ ಗಿಡಕ್ಕೆ ಹೋಗದಂತೆ ಮತ್ತು ಅಲ್ಲೇ ಸಾಯುವ ರೀತಿಯಲ್ಲಿ ನಾವು ಮಾಡಿದರೆ ಇದನ್ನು ತುಂಬ ಒಂದು ಕ್ರಮಬದ್ಧವಾಗಿ ಹತೋಟಿಯನ್ನು ಮಾಡ್ಬೋದು. ರಾಸಾಯನಿಕ ಕ್ರಮ ಅಥವಾ ಬೇರೆ ಜೈವಿಕ ಕ್ರಮ ಅಥವಾ ನಾವು ಉಳುಮೆ ಮಾಡೋದ್ರಿಂದ ಸ್ವಚ್ಛವಾಗಿ ಇಡೋದ್ರಿಂದ ಅಂತೇಳಿ, ಸ್ವಚ್ಛವಾಗಿ ಇಡೋದು ಅಂದರೆ ಹೇಗೆ ಅದು? ನೀವು ಯಾವುದೇ ತೋಟಗಳಾಗಲಿ ಗದ್ದೆಗಳಾಗಲಿ ಸ್ವಚ್ಛತೆ ಮುಖ್ಯ. ಯಾಕೆ ಅಂತಂದರೆ ತೋಟದಲ್ಲಿ ಹೋದ ವರ್ಷ ಬಂದಿರುವಂಥ ರೋಗದ ತುಂಡುಗಳಿರ್ಬೋದು, ಅಡಿಕೆ ಹಾಳೆಯ ಮೇಲೆ ಬೆಳೆದಿರುವಂತಹ ಒಂದು ಶಿಲೀಂದ್ರ ಆಗಿರ್ಬೋದು, ಮತ್ತು ಅಲ್ಲೇ ಇರುವಂಥ ಗಿಡಗಳ ಮೇಲೆ ಬೆಳೆದಿರುವಂತಹ ರೋಗಾಣುಗಳಾಗಿರ್ಬೋದು, ಇವುಗಳನ್ನು ನಾವು ತೋಟದಲ್ಲಿ ಬಿಡದಂತೆ ಕಳೆ ನಿರ್ವಹಣೆಯನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ಅಡಿಕೆ ಹಾಳೆಗಳ ಮೇಲೆ ತುಂಬ ರೋಗಾಣುಗಳು ಬೆಳೆದಿರ್ತವೆ. ಸೊ ಅದರಿಂದ ಅಡಿಕೆ ಹಾಳೆಗಳನ್ನು ನಾವು ಕ್ರಮಬದ್ಧವಾಗಿ ತೆಗಿಬೇಕು, ಅದನ್ನು ಅಲ್ಲಿ ತೋಟದಲ್ಲೇ ಬಿಡಬಾರ್ದು. ಮತ್ತು ಅಡಿಕೆ ತೋಟಗಳಲ್ಲಿ ಸಾಧಾರಣವಾಗಿ ಕಾಳುಮೆಣಸನ್ನು ಹಾಕೋ ರೂಢಿ ಇದೆ. ಕಾಳುಮೆಣಸಿಗೂ ಸಹ ಇದೇ ರೋಗ ಬರ್ತದೆ, ಪ್ರತಿ ವರ್ಷವೂ 1-2 ಬಳ್ಳಿಗಳು ಸಾಯ್ತಾ ಇರ್ತವೆ. ಸೊ ಅದರಿಂದ ಯಾವುದೇ ತರಹ ರೋಗಾಣುಗಳಿಗೆ ತುತ್ತಾದಂತಹ ಕಡ್ಡಿ ಕಸಗಳು ಕಳೆಗಳು ಇವುಗಳನ್ನು ನಾವು ತೆಗೆದು ತೋಟವನ್ನು ಸ್ವಚ್ಛವಾಗಿ ಇಟ್ಟರೆ ನಮಗೆ ಈ ರೋಗ ನಿಯಂತ್ರಣ ಅತಿ ಸುಲಭ. ರೋಗ ಬಂದಂಥ ಕಡ್ಡಿ ಕಳೆ ಕಸ ಇವನ್ನೆಲ್ಲನೂ ತೆಗಿಬೇಕು. ಯಾಕಂದರೆ ಎಷ್ಟೋ ಸರಿ ನಾವು ಈ ಸಾವಯವ ಪದಾರ್ಥಗಳನ್ನು, ಗರಿಗಳನ್ನು, ಅವು ಹಾಳೆಗಳನ್ನು ಸಾವಯವ ಗೊಬ್ಬರವಾಗಿ ಮಾಡಿ ಇಲ್ಲ ಮುಚ್ಚಿಗೆ ಮಾಡಿ ಹಿಂಗೆಲ್ಲ ಹೇಳ್ತಾ ಇರ್ತೀವಿ. ನಾನು ಮೊದಲೇ ಹೇಳಿದಂತೆ ಈ ನಮ್ಮ ಬರುವಂಥ ರೋಗಗಳನ್ನು ಹತೋಟಿ ಮಾಡಲು ಕಾಲಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ಸಕಾಲಕ್ಕೆ ಅದಕ್ಕೆ ಹತೋಟಿ ಕ್ರಮಗಳನ್ನು ಅಳವಡಿಸಿಕೊಂಡು ಹೋದರೆ ನಿಮಗೆ ಉತ್ತಮ ಇಳುವರಿಯನ್ನು ನೀವು ಪಡೆಯಬಹುದು. ನಾವು ಇವತ್ತು ದಿನ ನೋಡ್ತೀವಿ ಸುಮಾರು ಜನ ರೈತರುಗಳು ಅವರ ತೋಟದಲ್ಲಿ ಒಂದು ಗಿಡಕ್ಕೆ ರೋಗ ಬರದಂತೆ ಇರುವಂತಹ ರೈತರುಗಳು ನಮಗೆ ಈ ಸಿರ್ಸಿ ಭಾಗದಲ್ಲಿ ಬನವಾಸಿ ಭಾಗದಲ್ಲಿ ಕಾಣಸಿಗ್ತಾರೆ. ಸೊ ಅದರಿಂದ ರೈತರು ತುಂಬ ಉತ್ತೇಜನಕಾರಿಯಾಗಿ ತುಂಬ ಮುಖ್ಯವಾಗಿ ಕೃಷಿಯನ್ನು ಮಾಡುವಂತಹ ರೈತರು ಒಂದು ಗಮನದಲ್ಲಿಟ್ಟುಕೊಂಡು ಕಾಲಕ್ಕೆ ತಕ್ಕಂತೆ ಕಾಲಕ್ಕೆ ಅವಶ್ಯಕತೆ ಇರುವಂತಹ ವಿಧಾನಗಳನ್ನು ಬಳಸಿ ರೋಗಗಳನ್ನು ನಿರ್ವಹಣೆ ಮಾಡಿ ಮತ್ತು ಪೋಷಕಾಂಶಗಳನ್ನು ಪೂರೈಸೋದ್ರಿಂದ ಅಧಿಕ ಇಳುವರಿಯನ್ನು ಪಡೆದು ಕೃಷಿಯನ್ನು ಲಾಭದಾಯಕವಾಗಿ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಒಳ್ಳೆಯದು ಡಾಕ್ಟರ್ ಮಂಜು ಅವರು ಹೇಳಿದ ತನಕ ನೀವು ನಮ್ಮ ಜೊತೆಗೆ ಇದು ಒಟ್ಟಾರೆ ಈ ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಯಲ್ಲಿ ಈಗ ಅದರಲ್ಲಿ ಪ್ರಮುಖವಾಗಿ ಮಳೆ ಬರುವಂಥ ಸಂದರ್ಭದೊಳಗೆ ಎಂತೆಂಥ ರೋಗಗಳು ಬರ್ತವೋ, ಯಾಕೆ ಬರ್ತವೋ, ಹೆಂಗೆ ಬರ್ತವೋ, ಹೆಂಗೆ ಗುರುತಿಸ್ಬೇಕು, ಎಂತೆಂಥ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಯಲ್ಲಿ ಬರುವಂತಹ ರೋಗ ಮತ್ತು ಕೀಟಗಳು ಹಾಗೂ ಅವುಗಳ ನಿರ್ವಹಣೆಯ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾದ ಡಾ ಮಂಜು ಎಂಜೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡಗಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. On the occasion of National Broadcasting Day, my greetings to all the listeners of All India Radio. It is the 95th Broadcasting Day. In 1927, radio broadcasts started in India in a formal way. During these 95 years of existence, All India Radio has transformed itself into a mass media, reaching out to almost all parts of the country in more than 90 languages and dialects. The reach is unmatchable. No other media organization can reach to these many people in these many languages. I am very proud of it. In many of the surveys done by Indian and foreign agencies, the credibility of All India Radio as a trustworthy media is proved again and again. I congratulate all our programmers, engineers, announcers and all other employees who work for All India Radio for maintaining this credibility by not sensationalizing any of the news item or information, but to give credible, checked, verified information to the people. Today, All India Radio is not just a radio broadcasting organization. We are adapting ourselves to the changing media situation. Today, All India Radio is available on News on Air app. On that, from anywhere in the world, anyone can listen to more than 200 All India Radio stations in real time. And besides News on Air app, we are also available on other social media platforms like Twitter, YouTube, Facebook, Koo, and others. So I request all the listeners to listen to us on any of these platforms or on your radio set and give your feedback to us on our programs so that we can reform, redesign our content to reach you and serve you better. Thank you.

ದಟ್ಟ ಸಿರಿಯೇ ಬರುವಾದೇನೋ ಜನರೇ, ಬರುವಾದೇನೋ ಜನರೇ, ಬರಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರುವೇ ದಟ್ಟ ಸಿರಿ